ತಿಳುಗರೆ, ಇವತ್ತು ನಮ್ಮ ಜೊತೆ ಹಗರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಶಾಂತ್ SM ಅವರಿದ್ದಾರೆ. ಅವರಿವತ್ತು ಸುಧಾರಿತ ಬೀಜೋತ್ಪಾದನೆ ಮತ್ತು ಬೀಜ ಪ್ರಮಾಣೀಕರಣದ ತಾಂತ್ರಿಕತೆಗಳು ಈ ವಿಷಯವಾಗಿ ತಮಗೆ ಕೆಲವು ಮಾಹಿತಿಯನ್ನು ತಿಳಿಸಿಕೊಳ್ಳಿದ್ದಾರೆ. ಡಾಕ್ಟರ್ ಪ್ರಶಾಂತ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಕೃಷಿಯಲ್ಲಿ ಬಿತ್ತನೆ ಬೀಜ ತುಂಬಾ ಮುಖ್ಯ ಆಗತ್ತೆ. ಯಾಕಂತಂದ್ರೆ ಯಾವ ರೀತಿಯ ಬೀಜವನ್ನು ನಮ್ಮ ರೈತರು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಅವರ ಇಳುವರಿ ಅವಲಂಬಿತ ಆಗಿರತ್ತೆ. ಹೀಗಾಗಿ ಯಾವ ರೀತಿಯ ಬೀಜವನ್ನ ಅವರು ಬಳಸಬೇಕು ಮತ್ತು ಯಾವ ರೀತಿ ಕೃಷಿಗೆ ಈ ಬಿತ್ತನೆ ಬೀಜ ಮುಖ್ಯ ಆಗತ್ತೆ ಅಂತ ತವಾಸ್ತೀರಿ? ಕೃಷಿನಲ್ಲಿ ತಾವಾಗಲೇ ಹೇಳಿದಾಗೆ ಬೀಜ ಬಹಳ ಮುಖ್ಯವಾಗಿದೆ. ಸಂಸ್ಕೃತದಲ್ಲಿ ಒಂದು ವೇದವಾಕ್ಯ ಇದೆ, ಸುಬೀಜಂ ಸುಕ್ಷೇತ್ರೆ ಜಯತೆ ಸಂಪಾದ್ಯತೆ. ಅಂದ್ರೆ ಗುಣಮಟ್ಟದ ಬೀಜನ ಒಳ್ಳೆ ಮಣ್ಣಿನಲ್ಲಿ ಬಿತ್ತಿದಾಗ ಅಧಿಕ ಇಳುವರಿ ಬರುತ್ತೆ. ಈ ಕೃಷಿನಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತು ಸೀಡ್ ಇಸ್ ಎ ಬೇಸಿಕ್ ಇನ್ಪುಟ್ ಅಂಡ್ ಚೀಪೆಸ್ಟ್ ಇನ್ಪುಟ್ ಇನ್ ಅಗ್ರಿಕಲ್ಚರ್. ಅಂದ್ರೆ ಬೀಜದಲ್ಲಿ ನಾವು ಕೃಷಿನಲ್ಲಿ ಬೀಜ ಬಹಳ ಕಡಿಮೆ ದುಡ್ಡು ಕಂಪೇರ್ ಟು ನಾವು ಏನು ವೆಚ್ಚಗಳು ಮಾಡ್ತೀವಿ, ಗೊಬ್ಬರ ಇರ್ಬೋದು, ಲೇಬರ್ಸ್ ಚಾರ್ಜ್ ಇರ್ಬೋದು, ಔಷಧಿಗಳಿರ್ಬೋದು, ಅವಕ್ಕೆಲ್ಲ ಹೋಲಿಸ್ಕೊಂಡಾಗ ಬೀಜ ಕಡಿಮೆ ದುಡ್ಡು. ಮತ್ತೆ ಇದು ಬೇಸಿಕ್ ಇನ್ಪುಟ್ ಅಗ್ರಿಕಲ್ಚರ್ನಲ್ಲಿ, ಬೀಜ ಇಲ್ದೇನೆ ಕೃಷಿ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಸೊ ಏನಾಗುತ್ತೆ, ನಾವು ರೈತ ಬಾಂಧವರು ಸಿಕ್ಕಾಬಟ್ಟೆ ಎಲ್ಲ ಖರ್ಚು ಮಾಡ್ತಾರೆ, ಒಳ್ಳೆ ಎಲೆ ಔಷಧಿ ಗೊಬ್ಬರ ಎಲ್ಲ ಸ್ಪ್ರೇ ಮಾಡ್ತಾರೆ, ಆದರೆ ಒಳ್ಳೆ ಬೀಜ ಬಿತ್ತನೆ ಮಾಡಲಿಲ್ಲ ಅಂದಾಗ ಏನಾಗ್ತದೆ, ಇಳುವರಿ ಸಡನ್ ಆಗಿ ಕುಂಠಿತವಾಗ್ತದೆ. ಸೊ ಕೃಷಿನಲ್ಲಿ ನಾವು ಮುಖ್ಯವಾಗಿ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಗುಣಮಟ್ಟದ ಬೀಜ ಆಯ್ಕೆ ಮಾಡ್ಕೊಂಡಾಗ ಏನಾಗ್ತದೆ ಅಂದರೆ, ಶೇಕಡ 20-30% ಹೆಚ್ಚಿನ ಇಳುವರಿ ಬರೇ ಬೀಜದಿಂದ. ನಾವು ಇತರೆ ಉತ್ಪಾದನಾ ಇರ್ಬೋದು, ಔಷಧಿ ಗೊಬ್ಬರವನ್ನೆಲ್ಲ ತೆಗದಿ ಬರೇ ಬೀಜದಿಂದ ಮಾತ್ರ ನಾವು ಕನಿಷ್ಠ ಅಂದ್ರೆ 20-30% ಇಳುವರಿನ ಅವಲಂಬಿತರಾಗಿರ್ತೀವಿ. ಸೊ ಇಷ್ಟ ಇಳುವರಿನ ನಾವು ಹೆಚ್ಚಿಸ್ಕೋಬೇಕು, ಕಾಪಾಡ್ಕೋಬೇಕಾದ್ರೆ ಉತ್ತಮ ಗುಣಮಟ್ಟದ ಬೀಜವನ್ನ ಆಯ್ಕೆ ಮಾಡಿಕೊಂಡು ಬಿತ್ತೋದು ಬಹಳ ಮುಖ್ಯ ಅಂತ ನಾನು ಈ ಸಮಯದಲ್ಲಿ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ಉತ್ತಮ ಗುಣಮಟ್ಟದ ಬೀಜದ ಉಪಯುಕ್ತತೆಗಳು ಯಾವ್ಯಾವು, ಅದ್ರ ಜೊತೆಗೆ ಬೀಜಗಳು ಮತ್ತು ಕಾಳುಗಳ ನಡುವಿನ ವ್ಯತ್ಯಾಸಗಳು ಏನೇನು ಅಂತೀರಿ ತಾವು? ಸರ್, ಅವಾಗಲೇ ನಾನು ಹೇಳಿದಾಗೆ ಕೃಷಿದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದೆ. ಶೇಕಡ 20-30% ಆಫ್ ಈಲ್ಡ್ ಇಳುವರಿ ಹೆಚ್ಚಿಗೆ ಬರೋದು ಬೀಜನೇ. ಇದು ಉಪಯುಕ್ತತೆ ಅಂದರೆ ಹೆಂಗಿರ್ಬೇಕಪ್ಪ ಅಂದರೆ, ಬೀಜದ ಒಳ್ಳೆ ಗುಣಮಟ್ಟದ ಬೀಜ ಇತ್ತಪ್ಪ ಅಂದರೆ ಒಂದೇ ಬೀಜ ಗಾತ್ರ ಒಂದೇ ಸಮನಾಗಿರ್ಬೇಕು, ಕೂರಿಗೆಯಿಂದ ಬಿತ್ತನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಎಕರೆಗೆ ಸ್ವಲ್ಪ ಪ್ರಮಾಣದ ಬೀಜ ಸಾಕು ಉತ್ತಮ ಗುಣಮಟ್ಟದ ಬೀಜ ಇತ್ತಂದ್ರೆ. ಈ ಉತ್ತಮ ಬೀಜಗಳು ಹೊಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಹೊಡೆಯುತ್ತವೆ, ಮತ್ತೆ ಎಕರೆಗೆ ನಿರ್ದಿಷ್ಟವಾದ ಸಸಿಗಳನ್ನು ನಾವು ಪಡೆಯಬಹುದು. ಆಮೇಲೆ ಸಸಿಗಳು ಸಹ ಸದೃಢವಾಗಿ ಶಕ್ತಿಯುತವಾಗಿ ಮತ್ತು ಏಕರೂಪತೆಯಿಂದ ಕೂಡಿರುತ್ತದೆ, ಅಲ್ಲದೆ ಕೀಟ ಮತ್ತು ರೋಗಗಳ ಬಾಧೆಯಿಂದನೂ ಹೊರತಾಗಿರ್ತದೆ. ಮತ್ತೆ ಇದಲ್ದೇನೆ 25-30% ಹೆಚ್ಚಿನ ಇಳುವರಿ ಸಹ ಕೊಟ್ಟು ನಮಗೆ ರೈತ ಬಾಂಧವರಿಗೆ ಲಾಭನ ಒದಗಿಸಬಹುದು. ಆಮೇಲೆ ಏನಾಗುತ್ತೆ, ಪೈರು ಏಕರೂಪವಾಗಿ ಬೆಳೆದು ಏಕಕಾಲಕ್ಕೆ ಮಾಗುವುದರಿಂದ ರೈತರಿಗೆ ಏನಾಗ್ತದೆ, ಒಂದೇ ಸಮಯದಲ್ಲಿ ಕಟಾವು ಮಾಡಿ ಒಕ್ಕಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಇದರಿಂದ ಲೇಬರ್ಸು ಉಳಿತಾಯ ಆಗುತ್ತೆ. ಆಮೇಲೆ ಉತ್ತಮ ಬೀಜದಿಂದ ಬೆಳೆದ ಪೈರಿನಲ್ಲಿ ಬೇರೆ ಜಾತಿಯ ಬೆಳೆಗಳು ಇರ್ಬೋದು ಅಥವಾ ಕಳೆ ಗಿಡಗಳ ಪ್ರಮಾಣ ಇವೆಲ್ಲ ಕಡಿಮೆ ಇರುತ್ತೆ, ಜೊತೆಗೆ ಅವುಗಳಿಂದ ಬರೋಂಥ ಕೀಟ ಮತ್ತು ರೋಗ ಬಾಧೆಗಳು ಸಹ ಕಡಿಮೆ ಇರ್ತವೆ. ಇದು ನಾನು ಇಲ್ಲಿ ತನಕ ಹೇಳಿದ ನಿಮಗೆ ಉತ್ತಮ ಗುಣಮಟ್ಟದ ಉಪಯುಕ್ತತೆಗಳು. ಮತ್ತೆ ನೀವು ಕೇಳ್ಬೋದು, ಬೀಜ ಮತ್ತು ಕಾಳುಗಳ ನಡುವೆ ಏನು ವ್ಯತ್ಯಾಸ ಅಂತ. ನಾನು ಅವಾಗಲೇ ಹೇಳಿದ್ದೀನಿ, ಬೀಜ ಅನುಕೂಲ ಕೃಷಿನಲ್ಲಿ ಬಿತ್ತನೆಗೆ ಉಪಯೋಗಿಸುವ ಕೃಷಿ ಸಾಮಗ್ರಿ. ಇದನ್ನು ವೈಜ್ಞಾನಿಕವಾಗಿ ನಿರ್ದಿಷ್ಟ ಮಟ್ಟದ ಬೀಜ ವರ್ಗಗಳನ್ನು ಉಪಯೋಗಿಸಿ ನಾವು ಉತ್ಪಾದನೆ ಮಾಡ್ತೀವಿ. ಇದರಲ್ಲಿ ಏನಾಗ್ತದೆ, ಬೇಸಾಯ ತತ್ವ, ಬೀಜೋತ್ಪಾದನೆ ತತ್ವಗಳು ಮತ್ತು ಅನುವಂಶಿಕ ತಂತ್ರಜ್ಞಾನಗಳನ್ನು ಬೀಜ ಉತ್ಪಾದನೆಯಲ್ಲಿ ಅಳವಡಿಸಿರ್ತೀವಿ. ಬಟ್ ಕಾಳಿನಲ್ಲಿ ಏನಾಗ್ತದೆ, ಕಾಳನ್ನ ನಾವು ಕೇವಲ ಆಹಾರಕ್ಕಾಗಿ ಉಪಯೋಗಿಸ್ತೀವಿ, ಮತ್ತು ಇವುಗಳಲ್ಲಿ ಬೇಸಾಯ ತತ್ವಗಳು ಅಥವಾ ಅನುವಂಶಿಕ ಶುದ್ಧತೆ ಕಾಪಾಡುವಂಥ ಕ್ರಮಗಳನ್ನ ನಾವು ಕಾಳಿನಲ್ಲಿ ಉಪಯೋಗಿಸಿರುವುದಿಲ್ಲ. ಅದೇ ಥರ ಬೀಜೋತ್ಪಾದನಾ ತಾಕುಗಳನ್ನು ನಾವು ಬೀಜ ಪ್ರಮಾಣೀಕರಿಸಿರ್ತೀವಿ, ಕಾಳುಗಳ ಉತ್ಪಾದನೆಯಲ್ಲಿ ನಾವು ಪ್ರಮಾಣೀಕರಣ ವಿಧಾನಗಳನ್ನು ಅಳವಡಿಸಿರೋದಿಲ್ಲ. ನಾನು ಮುಂದಿನ ಇದರಲ್ಲಿ ನಿಮಗೆ ಬೀಜ ಪ್ರಮಾಣೀಕರಣಗಳ ಬಗ್ಗೆನೂ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಕಾಳುಗಳನ್ನ ಬೀಜಗಳನ್ನ ಕಾಳುಗಳನ್ನಾಗಿ ತಿನ್ಬಹುದು, ಬಟ್ ಕಾಳುಗಳನ್ನ ನಾವು ಏನಾಗ್ತದೆ, ಬಿತ್ತನೆ ಮಾಡಿದ್ರೆ ಎಲ್ಲಾ ಕಾಳುಗಳು ಬೀಜ ಆಗಕ್ಕಾಗಲ್ಲ, ಬಟ್ ಎಲ್ಲಾ ಬೀಜಗಳು ಕಾಳಾಗಬಹುದು. ಅದೇ ರೀತಿ ಇನ್ನೊಂದು ನಿಮ್ಗೆ ಅವಾಗಲೇ ಹೇಳಿದೆ, ಬೀಜಕ್ಕೆ ಏನಾಗ್ತದೆ ಅಂದ್ರೆ ಅನುವಂಶಿಕ ಶುದ್ಧತೆ ಇರ್ತದೆ, ಆಮೇಲೆ ಭೌತಿಕ ಶುದ್ಧತೆ ಇರ್ತದೆ, ಯೋಗ್ಯ ಮಟ್ಟದ ತೇವಾಂಶ ಇರ್ತದೆ ಬೀಜಗಳಲ್ಲಿ, ಮತ್ತೆ ಬೀಜಗಳನ್ನ ಸಂಸ್ಕರಿಸಿರ್ತೀವಿ, ಬೀಜೋಪಚಾರ ಮಾಡಿರ್ತೀವಿ, ಮತ್ತೆ ಇದರಿಂದಲೇ ರೋಗ ಮತ್ತು ಕೀಟಗಳು ಬಾಧೆ ಇರುವುದಿಲ್ಲ. ಬಟ್ ಕಾಲಿನಲ್ಲಿ ಬಿತ್ತಲು ನಿರುಪಯುಕ್ತ ಆಗಿರುತ್ತೆ. ಇದು ಅನುವಂಶಿಕ ಶುದ್ಧತೆ ಇರಲ್ಲ ಕಾಲಿನಲ್ಲಿ, ಭೌತಿಕ ಶುದ್ಧತೆ ಇರಲ್ಲ, ಸಂಸ್ಕರಿಸಿರೋದಿಲ್ಲ, ಬೀಜೋಪಚಾರ ಮಾಡಿರೋದಿಲ್ಲ, ಮತ್ತು ಕೀಟಗಳು ಮತ್ತು ರೋಗಗಳ ಬಾಧೆ ಹೆಚ್ಚಾಗಿರುತ್ತೆ. ಇದು ಬೀಜ ಮತ್ತು ಕಾಳುಗಳ ನಡುವಿನ ವ್ಯತ್ಯಾಸ. ಇನ್ನು ಉತ್ತಮ ಬೀಜದ ಗುಣಧರ್ಮಗಳು ಯಾವ್ಯಾವು ಅಂತೀರಿ, ಮತ್ತು ಬೀಜೋತ್ಪಾದನೆಯಲ್ಲಿ ಅಳವಡಿಸುವ ವಿವಿಧ ವರ್ಗಗಳು ಯಾವ್ಯಾವು? ಸರ್, ಈಗ ಬೀಜ ನಾವು ಇಷ್ಟೊತ್ತನ ಹೇಳಿದಾಗೆ ಉಪಯುಕ್ತತೆಗಳು ಹೇಳಿದ್ವಿ, ವ್ಯತ್ಯಾಸಗಳು ಹೇಳಿದ್ವಿ. ಗುಣಧರ್ಮಗಳು ಯಾವುವು ಅಂದರೆ ನಾನು ಅವಾಗಲೇ ನಿಮಗೆ ಇದರಲ್ಲೇ ಹೇಳಿದ್ದೀನಿ. ಅದರಲ್ಲಿ ವ್ಯತ್ಯಾಸಗಳಲ್ಲಿ ಬೀಜಗಳಲ್ಲಿ ಅನುವಂಶಿಕ ಶುದ್ಧತೆ ಇರುತ್ತೆ, ಮುಖ್ಯವಾದ ಒಂದು ಗುಣಧರ್ಮ ಇದು. ಇದು ತಳಿಗಳ ಶುದ್ಧತೆ ಪ್ರಮಾಣವನ್ನು ತಿಳಿಸಿರುತ್ತೆ. ಅಂದರೆ ಹೆಚ್ಚಿನ ಅನುವಂಶತೆಗಳ ಬೀಜಗಳು ಬಿತ್ತುವುದರಿಂದ ಅದೇ ತಳಿಯ ಎಲ್ಲ ಗುಣಧರ್ಮ ಹೊಂದಿದ ಉತ್ತಮ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಸಾಧ್ಯ. ಅಂದರೆ ಅದರ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ಅದನ್ನು ನಾವು ಪುನರಾವರ್ತನೆ ಮಾಡ್ಬೋದು ನೆಕ್ಸ್ಟ್ ಜನ್ರೇಷನ್ನಲ್ಲಿ. ಅದೇನು ತಳಿ ವಿಜ್ಞಾನಿಗಳು ಅದು ಇಷ್ಟು ದಿಸಕ್ಕೆ ಕಟಾವ್ ಬರ್ಬೋದು, ಇಷ್ಟು ಇಳುವರಿ ಅಥವಾ ಇದ್ರ ಕ್ಯಾರೆಕ್ಟರ್ಸ್ ಅಂತ ಏನು ಸ್ಪೆಸಿಫೈ ಮಾಡಿರ್ತಾರಲ್ಲ, ಅದೇ ಕ್ಯಾರೆಕ್ಟರ್ಸ್ಗಳನ್ನ ಅದು ತಮ್ಮ ಮುಂದಿನ ಜನ್ರೇಷನ್ನಲ್ಲಿ ಕಾಪಾಡ್ಕೋಬೇಕು. ಇದು ಅನುವಂಶಿಕ ಶುದ್ಧತೆ. ಸಾಮಾನ್ಯವಾಗಿ ಬೀಜೋತ್ಪಾದನಾದಲ್ಲಿ ಗುಣಮಟ್ಟಗಳು ಅನುವಂಶಿಕ ಶುದ್ಧತೆ ವರ್ಗಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ 98% ಮಿನಿಮಮ್ ಇರಲೇಬೇಕು ಅನುವಂಶಿಕ ಶುದ್ಧತೆ. ಅದೇ ಥರ ಇನ್ನೊಂದು ಮುಖ್ಯವಾದ ಗುಣಮಟ್ಟ ಯಾವುದಪ್ಪ ಅಂದರೆ ಮೊಳಕೆ ಶಕ್ತಿ. ಇದು ಭಾಳ ಇಂಪಾರ್ಟೆಂಟು ಮೊಳಕೆ ಶಕ್ತಿ ಬೀಜೋತ್ಪಾದನೆಯಲ್ಲಿ. ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಪ್ರಮಾಣ ಇರಬೇಕು ಬೀಜಗಳಿಗೆ. ಕನಿಷ್ಠ ಅಂದರೂ ಅದು ಏಕದಳಗಳಿಗೆ ಬೇರೆ ವ್ಯತ್ಯಾಸ ಆಗುತ್ತೆ, ದ್ವಿದಳ ಬೆಳೆಗಳಿಗೆ ವ್ಯತ್ಯಾಸ ಆಗುತ್ತೆ, ಮತ್ತು ಎಣ್ಣೆಕಾಳು ಬೆಳೆಗಳಿಗೂ ವ್ಯತ್ಯಾಸ ಆಗುತ್ತೆ. ಸಾಮಾನ್ಯವಾಗಿ ಏಕದಳ ಬೆಳೆಗಳಲ್ಲಿ 85-90 ತನಕ ಇರುತ್ತೆ, ದ್ವಿದಳ ಬೆಳೆಗಳಲ್ಲಿ 80-85% ಮೊಳಕೆ ಪ್ರಮಾಣ ಇರುತ್ತೆ, ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ 70-75% ಮೊಳಕೆ ಪ್ರಮಾಣ ಕನಿಷ್ಠ. ಗರಿಷ್ಠ 100% ಇರ್ಬೋದು, ವೆರಿ ಗುಡ್, ಬಟ್ ಕನಿಷ್ಠ ಅಂದರೂ ಇಷ್ಟು ಕಾಪಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಭೌತಿಕ ಶುದ್ಧತೆ. ಭೌತಿಕ ಶುದ್ಧತೆ ಅಂದರೆ ಈಗ ನಾವು ಮೇಲ್ಮಟ್ಟಕ್ಕೆ ನಾವು ಬೀಜ ನೋಡಿದಾಗ ಒಂದೇ ಆಕಾರ ಇರಬೇಕು, ಒಂದೇ ಗಾತ್ರ ಇರಬೇಕು, ಮತ್ತು ಒಡೆಯದೇ ಇದ್ದ ಬೀಜಗಳು, ಕಸ ಕಡ್ಡಿ, ಮಣ್ಣು, ಉಸುಕು ಇವೆಲ್ಲದಿಂದ ಮುಕ್ತವಾಗಿರಬೇಕು ಬೀಜ ಅಂದರೆ ಭೌತಿಕ ಶುದ್ಧತೆ. ಇದು ಸಾಮಾನ್ಯವಾಗಿ ಬೀಜಗಳಲ್ಲಿ 98% ಭೌತಿಕ ಶುದ್ಧತೆ ಕಾಪಾಡ್ಕೋಬೇಕಾಗತ್ತೆ. ಅದೇ ಥರ ಇನ್ನೊಂದು ಮುಖ್ಯವಾದ ಬೀಜದ ಗುಣಮಟ್ಟ ಯಾವುದಪ್ಪ ಅಂದರೆ ಬೀಜ ತೇವಾಂಶ. ಇದು ಬೀಜ ತೇವಾಂಶ ಏನಾಗಿದೆ, ಬೀಜದ ಗುಣಮಟ್ಟವನ್ನು ತೋರಿಸ್ತದೆ. ಇದರಲ್ಲಿ ಏನಂತಾರೆ, ಸಾಮಾನ್ಯವಾಗಿ ತೇವಾಂಶ ಜಾಸ್ತಿ ಇದ್ದರೆ ರೋಗ ಬಾಧೆಗೆ ಕೀಟಗಳ ಬಾಧೆಗೆ ತುತ್ತಾಗುತ್ತೆ, ಬೀಜ ಕುಲುಷಿತ ಆಗುತ್ತೆ, ಸಾಯೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಏಕದಳ ಬೆಳೆಗೆ 10-12% ತೇವಾಂಶ, ದ್ವಿದಳ ಬೆಳೆಗೆ 8-10% ತೇವಾಂಶ, ಅಥವಾ ಎಣ್ಣೆಕಾಳು ಬೆಳೆಗೆ 6-8% ತೇವಾಂಶ ಇತ್ತಂದರೆ ನಾವು ಬೀಜದ ಗುಣಮಟ್ಟ ಕಾಪಾಡ್ಕೋಬೋದು. ಬೀಜ ರೈತರು ಬಿತ್ತನೆ ಮಾಡಿದಾಗ ಹೆಚ್ಚಿನ ಇಳುವರಿ ಸಂಗ್ರಹಣೆಯಲ್ಲೂ ಸಹ. ಬೀಜ ಈಗ ನಾವು ಕಟಾವು ಮಾಡಿ ನೆಕ್ಸ್ಟ್ ಸೀಸನ್ಗೆ ಬಿತ್ತನೆ ಮಾಡ್ತೀವಿ, ಆವಾಗ ಸಂಗ್ರಹಣೆಯಲ್ಲಿ ನಾವು ರೋಗ ಮತ್ತು ಕೀಟನ ಕಾಪಾಡ್ಕೊಳ್ಳಿಕ್ಕೆ ಅದನ್ನ ಮೊಳಕೆ ಪ್ರಮಾಣ ಎಲ್ಲ ಕಾಪಾಡಿ. ತೇವಾಂಶ ಭಾಳ ಮುಖ್ಯ, ಬೀಜದ ತೇವಾಂಶ ಕಡಿಮೆ ಇದ್ದಷ್ಟು ಬೀಜದ ಬಾಳಿಕೆ ಜಾಸ್ತಿ ಇರುತ್ತೆ. ಇದು ಮುಖ್ಯವಾಗಿ ನಾವು ಉಪಯೋಗಿಸುವಂಥ ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಗುಣಮಟ್ಟಗಳು ಬೀಜದಲ್ಲಿ. ಆಮೇಲೆ ವಿವಿಧ ವರ್ಗಗಳು, ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ನಮಗೆ ವರ್ಗಗಳು ಭಾಳ ಇಂಪಾರ್ಟೆಂಟ್. ಬೀಜದಲ್ಲಿ ಕನ್ನಿ 4 ವರ್ಗ ಇದ್ದಾವೆ, ತಳಿ ವರ್ಧಕ ಬೀಜ ಅಂತೇಳಿ, ಅದರಿಂದ ನೆಕ್ಸ್ಟ್ ಬಂದು ಮೂಲ ಬೀಜ, ಅದ್ರ ನಂತರ ಪ್ರಾಮಾಣಿತ ಬೀಜ, ಅದ್ರ ನಂತರ ರೈತರ ಬೀಜ. ಈ ತಳಿವರ್ಧಕ ಬೀಜಗಳು ಏನಪ್ಪ ಅಂದರೆ ಇದು 100% ಅನುವಂಶಿಕ ಶುದ್ಧತೆ ಇರುತ್ತೆ. ನಾನು ಆವಾಗಲೇ ಹೇಳಿದ್ದೀನಿ ಅನುವಂಶಿಕ ಶುದ್ಧತೆ. ಇದು ತಳಿವರ್ಧಕ ವಿಜ್ಞಾನಿಗಳ ಸಮ್ಮುಖದಲ್ಲಿ ವಿಶ್ವವಿದ್ಯಾಲಯ ಫಾರ್ಮ್ನಲ್ಲಿ ICR ಇನ್ಸ್ಟಿಟ್ಯೂಟ್ಗಳಲ್ಲಿ ತಳಿವರ್ಧಕ ಬೀಜಗಳನ್ನ ಉಪಯೋಗಿಸ್ತಿದ್ದೀವಿ, ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರದ್ದು ಏನಪ್ಪ ಅಂದರೆ ಹಳದಿ ಬಣ್ಣದ ಲೇಬಲ್ ಹಚ್ಚಿರ್ತೀವಿ ನಾವು ತಳಿವರ್ಧಕ ಬೀಜಗಳಿಗೆ. ನೆಕ್ಸ್ಟ್ ನಾವು ತಳಿವರ್ಧಕ ಬೀಜನ ಬಿತ್ತನೆ ಮಾಡಿ ಏನು ನಾವು ಪಡ್ಕೋತೀವಲ್ಲ ಅದನ್ನು ಮೂಲ ಬೀಜ ಅಂತ ಹೇಳ್ತೀವಿ. ಈ ಮೂಲ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಫೌಂಡೇಶನ್ ಸೀಡ್ ಅಂತೀವಿ. ಈ ಮೂಲ ಬೀಜಕ್ಕೆ ಬೀಜ ಪ್ರಾಮಾಣೀಕರಣ ಸಂಸ್ಥೆಯವರಿಂದ ನಿರೀಕ್ಷಿಸಲ್ಪಟ್ಟಿರುತ್ತದೆ. ಅವ್ರ ಮೇಲುಸ್ತುವಾರಿನಲ್ಲಿ ಇದನ್ನು ನಾವು ಪ್ರಾಮಾಣೀಕರಿಸಿರ್ತಾರೆ ಮೂಲ ಬೀಜನ. ಇದಕ್ಕೆ ನಾವು ಬಿಳಿ ಲೇಬಲ್ನ ಲಗತ್ತಿಸಿರ್ತಾರೆ ಬೀಜ ಚೀಲದ ಮೇಲೆ ಮೂಲ ಬೀಜಕ್ಕೆ. ಇದಕ್ಕೆ ಅನುವಂಶಿಕ ಶುದ್ಧತೆ 99% ಇರುತ್ತೆ. ಇದನ್ನು ಸರ್ಕಾರಿ ಸಂಸ್ಥೆಯವರು, NGOದವರು, ಪ್ರೈವೇಟ್ ಸಂಸ್ಥೆಯವರು ಎಲ್ಲರೂ ಈ ಮೂಲ ಬೀಜನ ಬೀಜೋತ್ಪಾದನೆ ಮಾಡ್ಬೋದು. ರೈತರು ಸಹ ಮೂಲ ಬೀಜನ ಬೀಜೋತ್ಪಾದನೆ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಇದು ಬೀಜ ಪ್ರಮಾಣೀಕರಣ ಸಂಸ್ಥೆಯವರಿಂದ ಅವರು ಉಸ್ತುವಾರಿನಲ್ಲಿ ಅವರು ಇದನ್ನು ಇನ್ಸ್ಪೆಕ್ಷನ್ ಮಾಡಿರ್ಬೇಕಾಗಿರ್ತದೆ. ನೆಕ್ಸ್ಟ್ ಮೂಲ ಬೀಜದಿಂದ ಮತ್ತೆ ನಾವು ಏನು ಬೀಜೋತ್ಪಾದನೆ ಮಾಡ್ತೀವಿ ಉಪಯೋಗಿಸಿ ಅದಕ್ಕೆ ನಾವು ಪ್ರಾಮಾಣಿತ ಬೀಜ ಅಂತೀವಿ. ಇದನ್ನು ಸಹ ಬೀಜ ಪ್ರಮಾಣೀಕರಣನ ಮೇಲುಸ್ತುವಾರಿನಲ್ಲೇ ಕೈಗೊಳ್ಳಬೇಕಾಗ್ತದೆ. ಇದಕ್ಕೆ ನಾವು ಬ್ಯಾಗ್ಸ್ಗೆ ನೀಲಿ ಲೇಬಲ್ ಲಗತ್ತಿಸಿರ್ತಾರೆ. ಇದಕ್ಕೆ ಅನುವಂಶಿಕ ಶುದ್ಧತೆ 98% ಇರ್ತದೆ. ಮೂಲ ಬೀಜಕ್ಕೆ 99% ಇರುತ್ತದೆ ಕನಿಷ್ಠ, ಅಥವಾ ತಳಿವರ್ಧಕ ಬೀಜಕ್ಕೆ 100%. ಇದು ವಿವಿಧ ವರ್ಗಗಳು ಬೀಜೋತ್ಪಾದನೆ ಮಾಡಬೇಕಾದ್ರೆ ನಾವು ಆಯ್ಕೆ ಮಾಡ್ಕೋಬೇಕು, ನಾವು ಯಾವ ವರ್ಗ ಬೀಜೋತ್ಪಾದನೆ ಮಾಡ್ಕೋಬೇಕು ಅಂತ. ಅಕಸ್ಮಾತ್ ನಾವು ತಳಿವರ್ಧಕ ಮೂಲ ಬೀಜ ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ತಳಿವರ್ಧಕನ ತಂದು ಬಿತ್ತನೆ ಮಾಡಬೇಕಾಗ್ತದೆ, ಅಥವಾ ಪ್ರಾಮಾಣೀಕೃತ ಬೀಜೋತ್ಪಾದನೆ ಕೈಗೊಳ್ಬೇಕಂದ್ರೆ ಮೂಲ ಬೀಜನ ಬಿತ್ತನೆ ಮಾಡಬೇಕಾಗುತ್ತೆ. ಇಷ್ಟನ್ನ ನಾವು ಫಾಲೋಅಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೀಜ ಉತ್ಪಾದನೆ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೊಳ್ಬಹುದು ಸರ್. ಇನ್ನು ಡಾಕ್ಟರ್ ಪ್ರಶಾಂತ್ ಅವರೇ, ಈ ಬೀಜೋತ್ಪಾದನೆಯಲ್ಲಿ ಅನುವಂಶಿಕ ಶುದ್ಧತೆ ಅಂಥೇಳಿ ಈಗಷ್ಟೇ ತಾವು ಹೇಳಿದ್ರಿ, ಈ ಅನುವಂಶಿಕ ಶುದ್ಧತೆಯನ್ನು ಕಾಪಾಡುವ ಕ್ರಮಗಳು ಯಾವ್ಯಾವು ಅಂತೀರಿ ತಾವು? ಸರ್, ಬೀಜೋತ್ಪಾದನೆಯಲ್ಲಿ ಅನುವಂಶಿಕ ಶುದ್ಧತೆ ಭಾಳ ಇಂಪಾರ್ಟೆಂಟ್ ಸರ್. ಇದು ಏನಪ್ಪಾ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ತಳಿವರ್ಧಕ ಬೀಜೋತ್ಪಾದನೆ ಆದರೆ 100% ಅನುವಂಶಿಕ ಶುದ್ಧತೆ ಕಾಪಾಡ್ಕೋಬೇಕು, ಮೂಲ ಬೀಜ ಆದರೆ 99%. ಇದನ್ನು ನಾವು ಹೆಂಗೆ ಕಾಪಾಡ್ಕೋಬೇಕಂದ್ರೆ, ಬೀಜೋತ್ಪಾದನೆಯಲ್ಲಿ ನಾವು ಸಮರ್ಪಕ ಪ್ರತ್ಯೇಕತಾ ಅಂತರ ಅಂತ ಕೊಡ್ತೀವಿ. ಅಂದರೆ ಬೀಜೋತ್ಪಾದನೆ ತಾಕುಗಳು ಅದೇ ಬೆಳೆಯ ಇತರ ತಳಿಗಳ ತಾಕುಗಳಿಂದ ನಿಗದಿತ ಸುರಕ್ಷಿತ ಅಂತರದಲ್ಲಿರ್ಬೇಕು ಸರ್. ಅಂದರೆ ಡಿಫ್ರೆನ್ಸ್ ಇರಬೇಕು. ನಾವು ಏನು ಸೀಡ್ ಪ್ರೊಡಕ್ಷನ್ ಪ್ಲಾಟ್ನ ಆಯ್ಕೆ ಮಾಡ್ಕೋತೀವಿ, ಅದನ್ನು ನಾವು ಏನಾಗ್ತದೆ, ಈಗ ಬೀಜದಲ್ಲಿ ಕ್ರಾಸಿಂಗ್ ಸಾಗೋ ಚಾನ್ಸ್ ಇರ್ತದೆ, ಪರಾಗರಣಿಗಳು ಸ್ಪರ್ಶ ಮಾಡಿ ಸೀಡ್ ಕ್ವಾಲಿಟಿನ ಇದು ಮಾಡೋ ಚಾನ್ಸಸ್ ಇರ್ತವೆ. ಸೊ ಹಂಗಾಗಿ ನಾವು ಇಷ್ಟು ಪ್ರಮಾಣ ಅಂತ ಅಂತರ ಕೊಡ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ಪಾಯಿಂಟು ಸುರಕ್ಷಿತ ಪ್ರತ್ಯೇಕತೆ ಅಂತಾರೆ. ಇವು ಎಕ್ಸಾಂಪಲ್, ಈಗ ಶೇಂಗಾ ಬೀಜೋತ್ಪಾದನೆ ಮಾಡಬೇಕಂದ್ರೆ ನಾವು 3 meter ಅಂತರ ಒಂದು ಪ್ಲಾಟ್ನಿಂದ ಇನ್ನೊಂದು ಪ್ಲಾಟ್ಗೆ, ಅಥವಾ ಭತ್ತ ಬೀಜೋತ್ಪಾದನೆ ಮಾಡಬೇಕಂದ್ರೆ 5 meter, ಜೋಳ ಬೀಜೋತ್ಪಾದನೆ ಮಾಡಬೇಕಂದ್ರೆ ಪ್ರಾಮಾಣಿಕ ಬೀಜೋತ್ಪಾದನೆಗೆ 100 meter. ಇಷ್ಟು ಸುತ್ತಮುತ್ತ ನಾವು 100 meter ಸಾಲನ್ನ ಇಂಥ ಬೆಳೆಗಳಿಗೆ ಅಂತ ಅಷ್ಟು ಫಿಕ್ಸ್ ಇರುತ್ತೆ ಮಿನಿಮಮ್, ಅಷ್ಟನ್ನ ನಾವು ಕೊಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಹೆಂಗಪ್ಪ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ಅನುವಂಶಿಕ ಶುದ್ಧತೆ ಅಂದರೆ, ರೋಗಿಂಗ್ ಅಂದರೆ ಅನ್ಯ ಜಾತಿಯ ಗಿಡಗಳ ನಿರ್ಮೂಲನೆ. ಬೀಜೋತ್ಪಾದನೆ ತಾಕ್ನಲ್ಲಿ ನಾವು ಏನು ಮಾಡ್ತೀವಿ, ಅಲ್ಪ ಭಿನ್ನ ಸಸ್ಯಗಳು, ಇತರೆ ತಳಿ ಗಿಡಗಳು, ಕಲಬೆರಕೆ ಗಿಡಗಳು, ರೋಗಬಾಧಿತ ಹಾಗೂ ಕಳೆ ಗಿಡಗಳು ಏನಾರ ನಾವು ಬೀಜೋತ್ಪಾದನೆ ಫೀಲ್ಡಲ್ಲಿ ಕಂಡು ಬರ್ತು ಅಂದರೆ ಅದನ್ನು ಹೂ ಬಿಡೋಕ್ಕಿಂತ ಮುಂಚೆನೆ ಗುರುತಿಸಿ ನಾವು ಕಿತ್ತು ನಾಶ ಮಾಡಬೇಕು. ಇದು ಮಾಡೋದ್ರಿಂದ ನಾವು ಅನುವಂಶಿಕ ಶುದ್ಧತೆನ ಕಾಪಾಡ್ಬೋದು. ನೆಕ್ಸ್ಟ್ ಮತ್ತೆ ಹೆಂಗಪ್ಪ ಅನುವಂಶಿಕ ಶುದ್ಧತೆ ಕಾಪಾಡೋದು ಅಂದರೆ, ಬೀಜೋತ್ಪಾದನೆ ತಳಿಗಳನ್ನು ಆಯಾ ನಿಶ್ಚಿತ ಹವಾಗುಣ ಪ್ರದೇಶದಲ್ಲಿ ಎಲ್ಲಿ ಸೂಕ್ತವಾಗಿದೆ ತಳಿಗಳು ಆ ಪ್ರದೇಶದಲ್ಲಿ ನಾವು ಬೀಜೋತ್ಪಾದನೆ ತಗೊಂಡಿರೋದ್ರಿಂದ ಕೆಲವು ಅನುವಂಶಿಕ ಸೂಕ್ಷ್ಮತೆಗಳನ್ನು ಬದಲಾವಣೆ ಮಾಡೋಂಥದ್ದನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಬೀಜ ಪ್ರಾಮಾಣೀಕರಣ ಮಾಡೋ ಮುಖಾಂತರ ನಾವು ಅನುವಂಶಿಕ ಶುದ್ಧತೆನ ಕಾಪಾಡ್ಬೋದು. ಮತ್ತೆ ಅದೇ ತರ ವಿವಿಧ ಬೀಜ ವರ್ಗಗಳ ಹಂತಗಳು, ಈಗ ನಾನು ಅವಾಗಲೇ ಹೇಳ್ದಂಗೆ ಫೌಂಡೇಶನ್ ಸೀಡ್ ಬೆಳಿಬೇಕಪ್ಪ ಅಂದ್ರೆ ತಳಿವರ್ಧಕ ಬೀಜನ ನಾವು ಬಿತ್ತನೆ ಮಾಡಬೇಕು. ಈ ತರ ವರ್ಗಗಳನ್ನ ನಾವು ಕಾಪಾಡ್ಕೊಂಡ್ರೆ ಅನುವಂಶಿಕ ಶುದ್ಧತೆನ ಕಾಪಾಡ್ಬೋದು. ಇಷ್ಟು. ಮತ್ತೆ ಬೀಜದ ಮೂಲಗಳ ತಪಾಸಣೆ, ಎಲ್ಲಿಂದ ನಾವು ಬೀಜ ಖರೀದಿ ಮಾಡ್ಕೊಂಡ್ ಬಂದಿದೀವಿ, ಆಮೇಲೆ ಬೀಜದ ವರ್ಗ ಅವೆಲ್ಲ ಪರಿಶೀಲನೆ ಮಾಡಿದಾಗ ನಾವು ಇವೆಲ್ಲ ಮೆಥಡ್ಸ್ನ ಅಳವಡಿಸಿದ್ರೆ ಬೀಜೋತ್ಪಾದನೆಯಲ್ಲಿ ಖಂಡಿತವಾಗೂ ನಾವು ಉತ್ತಮ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡಿ ಅನುವಂಶಿಕ ಶುದ್ಧತೆಗಳನ್ನ ಕಾಪಾಡಿಕೊಂಡು ಒಳ್ಳೆಯ ಬೀಜನ ರೈತರಿಗೆ ಪೂರೈಸಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ನಮಗೆ ಬಹಳ ಅನುಕೂಲ ಆಗುತ್ತೆ ರೈತ ಬಾಂಧವರಿಗೆ. ಇನ್ನು ಈ ಬೀಜಗಳನ್ನ ಪಡೆದುಕೊಳ್ಳುವಾಗ ಅಥವಾ ಕೊಂಡುಕೊಳ್ಳುವಾಗ ಪ್ರಮಾಣೀಕೃತ ಬೀಜಗಳನ್ನೇ ನಮ್ಮ ರೈತ ಮಿತ್ರರು ತಗೋಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀರಿ. ಬೀಜ ಪ್ರಮಾಣೀಕರಣ ಅಂದ್ರೆ ಏನು, ಅದರ ಹಂತಗಳು ಯಾವ್ಯಾವು ಅಂತೀರಿ ತಾವು? ನಾನು ಆವಾಗಲೇ ಹೇಳ್ದಾಗೆ ಬೀಜ ಪ್ರಮಾಣೀಕರಣ ಬೀಜ ಉತ್ಪಾದನೆ ಜೊತೆನೆ ನಮ್ಗೆ ಹೋಗ್ಬೇಕಾಗತ್ತೆ. ಬೀಜ ಪ್ರಮಾಣೀಕರಣ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಒಂದು ಸರ್ಟಿಫಿಕೇಟ್, ನಾವು ಎಷ್ಟು ಅಂಕ ಪಡೆದಿದ್ದೀವಿ, ಪಾಸ್ ಆಗಿದೆ ಇಲ್ವಾ. ಅದೇ ಥರ ಈ ಬೀಜೋತ್ಪಾದನೆಯಲ್ಲೂ ನಾವು ಪ್ರಾಮಾಣೀಕರಣ ಭಾಳ ಮುಖ್ಯ. ಈಗ ಸೀಡ್ಸು ಗುಣಮಟ್ಟ ಕಾಪಾಡ್ಕೊಂಡಿದೆಯಾ, ಅದ್ರದ್ದು ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡಿದೆಯಾ, ಇದನ್ನು ನಾವು ಪ್ರಾಮಾಣೀಕರಣ ಅಂತ ಹೇಳ್ತೀವಿ. ಅಂದರೆ ಗುಣಮಟ್ಟನ ಕಾಪಾಡ್ಕೊಳ್ಳೋದು, ಬೀಜೋತ್ಪಾದನೆಯಲ್ಲಿ ಗುಣಮಟ್ಟನ ಕಾಪಾಡ್ಕೊಳ್ಳೋದಕ್ಕೆ ನಾವು ಪ್ರಾಮಾಣೀಕರಣ ಅಂತಿದ್ದೀವಿ. ಈ ಪ್ರಾಮಾಣೀಕರಣವನ್ನು 1974 ಸ್ಥಾಪನೆ ಆಯಿತು, ಕರ್ನಾಟಕ ರಾಜ್ಯ ಬೀಜ ಪ್ರಾಮಾಣೀಕರಣ. ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ 1974. ಮತ್ತು ಇದು 3 ವಲಯ ಕಚೇರಿಗಳನ್ನೂ ಸಹ ಹೊಂದಿದೆ. ಎಲ್ಲೆಲ್ಲಪ್ಪ ಅಂದರೆ ಬೆಂಗಳೂರು ಇರ್ಬೋದು, ರಾಯಚೂರು ಇರ್ಬೋದು, ಧಾರವಾಡದಲ್ಲಿ ವಲಯ ಕಚೇರಿ, ಮತ್ತು 10 ವಿಭಾಗೀಯ ಕಚೇರಿಗಳು. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೂ ಸಹ ಒಂದು ವಿಭಾಗೀಯ ಕಚೇರಿ ಇದೆ. ಇಲ್ಲಿ ಯಾರ್ಯಾರು ರೈತರು ಬೀಜೋತ್ಪಾದನೆ ಮಾಡ್ಕೋಬೋದು, ಯಾರು ರೈತರಿರ್ಬೋದು, NGO ಪ್ರೈವೇಟ್ನವ್ರು ಇರ್ಬೋದು, ಸರ್ಕಾರಿನವ್ರು ಇರ್ಬೋದು, ಯಾರು ತಮ್ಮ ಬೀಜೋತ್ಪಾದನೆ ಕೈಗೊಂಡು ಅದನ್ನು ಪ್ರಾಮಾಣೀಕರಣಗೊಳಿಸ್ಬೇಕು ಅಂತ ಇಚ್ಛೆ ಉಳ್ಳಿರ್ತಾರೆ, ಅವ್ರ ಆಫೀಸ್ಗೆ ಹೋಗಿ ಬೀಜ ಪ್ರಾಮಾಣಿಕ ಅಧಿಕಾರಿಗಳನ್ನ ಭೇಟಿಯಾಗಿ ಅವರು ತಮ್ಮ ಚಟುವಟಿಕೆಯಲ್ಲಿ ಮುಂದುವರಿಬಹುದು. ಇನ್ನು ಈ ಬೀಜ ಪ್ರಮಾಣೀಕರಣ ಕೈಗೊಳ್ಳುವ ವಿಧಾನಗಳು ಯಾವ್ಯಾವ ಅಂತೀರಿ? ಹಾಗೆ ಸಾಮಾನ್ಯವಾಗಿ ಯಾವ ರೀತಿಯ ಗುಣಮಟ್ಟಗಳನ್ನು ಇಲ್ಲಿ ಅನುಸರಿಸಲಾಗತ್ತೆ? ಇದು ಬೀಜ ಪ್ರಮಾಣೀಕರಣ ಸಂಸ್ಥೆ ಅದರದೇ ಆದಂಥ ಒಂದು ಆಟಾನಮಸ್ ಬಾಡಿ, ಅವ್ರದೇ ಆದ ಒಂದು ಕಾರ್ಯಕಲಾಪಗಳಿರ್ತವೆ, ಚಟುವಟಿಕೆಗಳಿರುತ್ತೆ ಮತ್ತು ಅಧಿಕಾರಿಗಳಿರ್ತದೆ. ಇದರಲ್ಲಿ ವಿವಿಧ ಹಂತಗಳಿದ್ದಾವೆ. ಬೀಜ ಪ್ರಮಾಣೀಕರಣದಲ್ಲಿ ಮುಖ್ಯವಾಗಿ 6 ಹಂತಗಳಿದ್ದಾವೆ. ಒಂದನೇ ಹಂತದಲ್ಲಿ ಏನಪ್ಪ ಅಂದರೆ ಬಿತ್ತನೆ ಬೀಜಗಳ ಬಗ್ಗೆ ಖಾತ್ರಿಪಡಿಸುವುದು, ಅಂದರೆ ಬೀಜ ಖರೀದಿಸಿದ ಮೂಲ, ಖರೀದಿ ರಶೀದಿ, ಬೀಜದ ವರ್ಗ, ತಳಿ, ಎಕರೆಗೆ ಬಳಸುವ ಬಿತ್ತನೆ ಬೀಜದ ಪ್ರಮಾಣ ಇತ್ಯಾದಿಗಳನ್ನ ಪರಿಶೀಲನೆ ಮಾಡೋದು. ಎರಡನೇ ಹಂತ ಯಾವುದಪ್ಪ ಅಂದರೆ ಬೀಜೋತ್ಪಾದಕರಿಂದ ಬೀಜ ಪ್ರಮಾಣೀಕರಣದ ಅರ್ಜಿ ಪಡೆಯುವುದು, ಅಂದರೆ ಪರಿಶೀಲನೆ, ಮಂಜೂರಾತಿ ಮತ್ತು ನೋಂದಾಯಿಸಿಕೊಳ್ಳುವುದು. ನೆಕ್ಸ್ಟ್ ಮೂರನೇ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ವಿವಿಧ ಹಂತಗಳಲ್ಲಿ ಬೆಳೆಯ ಗುಣಮಟ್ಟ, ಸುರಕ್ಷಿತ ಪ್ರತ್ಯೇಕತೆ ಅಂತರ, ಕಲಬೆರಕೆ ಪ್ರಮಾಣ, ಅವುಗಳ ನಿರ್ಮೂಲನೆ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮತ್ತು ಕಟಾವು ನಂತರ ವಿವಿಧ ಹಂತಗಳಲ್ಲಿ ಪರಿಶೀಲನೆ, ಸಂಸ್ಕರಣೆ ಘಟಕಗಳಿಗೆ ಭೇಟಿ ಕೊಡ್ತಾರೆ ಬೀಜ ಸಂಸ್ಕರಣೆ ಘಟಕಕ್ಕೆ, ಮತ್ತು ಬೀಜಗಳ ಚೀಲಗಳಲ್ಲಿ ತುಂಬುವ ಹಂತಗಳಲ್ಲೂ ಸಹ ಬೀಜನ ಒಂದೇ ಲಾಟ್ ತುಂಬ್ತಾ ಇದ್ದಾರಾ ಹೆಂಗೆ ಅಂತ ಅದನ್ನು ಪರಿಶೀಲನೆ ಮಾಡ್ತಾರೆ. ನಾಲ್ಕನೇ ಹಂತ ಏನಪ್ಪ ಅಂದರೆ ಸಂಸ್ಕರಣೆ ಆದಮೇಲೆ ಬೀಜದ ಮಾದರಿ ತೆಗೆಯೋದು, ಬೀಜದ ಸಂಸ್ಕರಣೆ ಘಟಕದಿಂದ ಬಂದಂಥ ಬೀಜಗಳನ್ನ ಮಾದರಿ ತೆಗೆದು ಅದನ್ನು ಲ್ಯಾಬ್ ಕಳಿಸ್ತಾರೆ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕೆ. ಅಲ್ಲಿ ಮುಖ್ಯವಾಗಿ ನಾನು ಆಗಲೇ ಹೇಳ್ದಂಗೆ ತಳಿಗಳ ಅನುವಂಶಿಕ ಶುದ್ಧತೆ ಪರೀಕ್ಷೆ ಮಾಡ್ತಾರೆ. ಅಲ್ಲಿ 2 ಕೇಂದ್ರ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಅನುವಂಶಿಕ ಶುದ್ಧತೆ ಪರೀಕ್ಷೆ ಮಾಡೋದು, ಆರ್ ಕೆ ಶಾಲಾ ಬೆಂಗಳೂರು ಮತ್ತು ಧಾರವಾಡದಲ್ಲಿ. ನಂತರ ಬೀಜ ಆರೋಗ್ಯ ಪರೀಕ್ಷೆ ಮಾಡ್ತಾರೆ, ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ತಾರೆ, ಭೌತಿಕ ಶುದ್ಧತೆ ಪರೀಕ್ಷೆ ಮಾಡ್ತಾರೆ. ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಯಾವುದಪ್ಪ ಅಂದರೆ ಬೀಜೋಪಚಾರ ಮಾಡೋದು. ಸೀಡ್ಸ್ ಪಾಸ್ ಆಯ್ತಪ್ಪ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ, ಲೇಬಲ್ಲು ಮತ್ತು ರಿಸಲ್ಟ್ಸ್ ಕೊಡ್ತಾರೆ. ಅಂದರೆ ನೀಲಿ ಟ್ಯಾಗ್, ನಾವೇನು ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರಾಮಾಣಿತ ಬೀಜದಲ್ಲಿ ನೀಲಿ ಟ್ಯಾಗ್ ಅಂತಿರ್ತಾರೆ, ಆ ಟ್ಯಾಗ್ಸ್ನ ಬಿಡುಗಡೆ ಮಾಡ್ತಾರೆ. ಇದು ಕೊನೆಯ ಹಂತ. ಇಷ್ಟು ಹಂತಗಳು ಬೀಜ ಪ್ರಮಾಣೀಕರಣದಲ್ಲಿ ಅಳವಡಿಸ್ತಾರೆ. ತುಂಬ ಸಂತೋಷ ಡಾಕ್ಟರ್ ಎಸ್ ಎಂ ಪ್ರಶಾಂತ್ ಅವರೇ. ಇದುವರೆಗೆ ಈ ಸುಧಾರಿತ ಬೀಜೋತ್ಪಾದನೆ ಮತ್ತು ಬೀಜ ಪ್ರಮಾಣೀಕರಣ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ತಿಳಿಸಿಕೊಟ್ರಿ. ಹಾಗೆಯೇ ಈ ಉತ್ತಮ ಬೀಜ ನಮ್ಮ ಕೃಷಿ ಉತ್ಪಾದನೆಯಲ್ಲಿ ಎಷ್ಟು ಪ್ರಮುಖ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಧಾರಿತ ಬೀಜೋತ್ಪಾದನೆ ಮತ್ತು ಬೀಜ ಪ್ರಮಾಣೀಕರಣದ ತಾಂತ್ರಿಕತೆಗಳ ಕುರಿತು ಡಾಕ್ಟರ್ ಎಸ್ ಎಂ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ, ರೈತರಿಗೆ ಸಲಹೆಯಲ್ಲಿ ಟೊಮ್ಯಾಟೊ ಮತ್ತು ಸೂರ್ಯಕಾಂತಿಯಲ್ಲಿ ಬರುವ ರೋಗಗಳ ಕುರಿತು ಡಾಕ್ಟರ್ ಗೋವಿಂದಪ್ಪ ಅವರಿಂದ ಮಾಹಿತಿ. ಬೇಸಿಗೆಯಲ್ಲಿ ಹಲವಾರು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲಿ ಟೊಮೆಟೊ ಒಂದು ಮುಖ್ಯ ತರಕಾರಿ. ಹಾಗೆ ಎಣ್ಣೆಕಾಳು ಬೆಳೆಗಳಾದ ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆಯಲ್ಲಿ ನಂಜು ರೋಗಗಳ ಅವಳಿ. ಹಾಗೆ ಇನ್ನೊಂದು ತರಕಾರಿ ಬೆಳೆ ಅಂದ್ರೆ ಸೌತೆಕಾಯಿ. ಹೀಗೆ ಪ್ರಮುಖವಾಗಿ ಬಂದ್ರೆ ಮೊದಲು ಟೊಮೆಟೊ ಇದರಲ್ಲಿ ಕಂಡು ಬರುವ ಎಲೆ ಮುದುಳು ನಂಜು ರೋಗ, ಇದು ಒಂದು ನಂಜು ರೋಗದಿಂದ ಬರುತ್ತಿದ್ದು ಇದು ಬಿಳಿ ನೊಣ ಕೀಟಗಳ ಮುಖಾಂತರ ಹರಡುತ್ತಾ ಇದೆ. ಈ ಒಂದು ಬಿಳಿ ನೊಣವನ್ನ ಒಂದು ಹತೋಟಿ ಮಾಡಿದರೆ ಈ ರೋಗದ ಒಂದು ನಿಯಂತ್ರಣವನ್ನ ಹತೋಟಿಯಲ್ಲಿ ಇಡಬಹುದು. ಪ್ರಮುಖವಾಗಿ ಸಸಿಗಳನ್ನ ನೈಲಾನ್ ಪರದೆ ಒಳಗಡೆ ಬೆಳೆಸುವುದು, ನಂತರ ಸಸಿಗಳ ನಾಟಿ ಮಾಡುವಾಗ ಕಾನ್ಫಿಡಾರ್ 5 ml 10 L ನೀರಿಗೆ ಬೆರೆಸಿ ಸಸಿಗಳಿಗೆ ಸಿಂಪರಣೆ ಮಾಡಬೇಕು. ನಂತರ ಹೊಲದ ಸುತ್ತ ಜೋಳದ ಸಾಲನ್ನಾಗಲಿ ಅಥವಾ ತೊಗರಿಯ ಸಾಲನ್ನ ತಡೆ ಬೆಳೆಯಾಗಿ ಬೆಳೆದರೆ ಈ ಹುಳುಗಳ ಹಾವಳಿ ತಪ್ಪಿಸಿ ರೋಗ ನಿರ್ವಹಣೆ ಮಾಡುವುದು. ನಾಟಿ ಮಾಡಿದ ಒಂದು ತಿಂಗಳ ನಂತರ ಹೊಲದಲ್ಲಿ ಅಂಟು ಬಲೆ, ಹಳದಿ ಅಂಟು ಬಲೆಗಳನ್ನ ವಿಶೇಷವಾಗಿ ಹೊಲದಲ್ಲಿ ಹಾಕುವುದರಿಂದ ಈ ಒಂದು ಬಿಳಿ ನೊಣವನ್ನು ಆಕರ್ಷಣೆ ಮಾಡಿ ರೋಗವನ್ನ ಹರಡೋದನ್ನು ತಪ್ಪಿಸಬಹುದು. ಹೀಗೆ ಸಸಿ ಮಡಿ ಹಂತದಿಂದ ನಾಟಿ ಮಾಡುವ ಮತ್ತು ಹಾಗೂ ಹೊಲದಲ್ಲಿ ಹಲವಾರು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಟೊಮೆಟೊ ಎಲೆಯ ಈ ನಂಜು ರೋಗವನ್ನ ಹತೋಟಿಯಲ್ಲಿಡಬಹುದು. ಸೂರ್ಯಕಾಂತಿಯಲ್ಲಿ ನಂಜು ರೋಗ, ಸೂರ್ಯಕಾಂತಿ ಒಂದು ಎಣ್ಣೆಕಾಳು ಬೆಳೆ. ಈ ಬೆಳೆಯಲ್ಲಿ ಸೂರ್ಯಕಾಂತಿಯ ಸುತ್ತ ಕಾಂಗ್ರೆಸ್ ಕಳೆ ಹೆಚ್ಚಾಗಿದ್ದಲ್ಲಿ ಈ ರೋಗದ ಹಾವಳಿ ಹೆಚ್ಚಾಗಿರುತ್ತದೆ. ಇದು ಒಂದು ಥ್ರಿಪ್ಸ್ ಕೀಟದಿಂದ ಈ ರೋಗ ಹರಡ್ತಾ ಇದ್ದು, ಸೂರ್ಯಕಾಂತಿ ಬೀಜ ಬಿತ್ತಿದ ನಂತರ ಹೊಲದ ಸುತ್ತನೂ 2 ಸಾಲು ಜೋಳ ಅಥವಾ ತೊಗರಿ ಸಾಲುಗಳನ್ನು ಹಾಕುವುದರಿಂದ ಥ್ರಿಪ್ಸ್ ಕೀಟಗಳ ಹಾವಳಿಯನ್ನ ಮುಂಚಿತವಾಗಿ ತಡೆಗಟ್ಟಬಹುದು. ನಂತರ ಈ ಒಂದು ಹೊಲದಲ್ಲಿ ಥಯಾಮೆಥಾಗ್ರಾಮ್ ಮತ್ತು ಅಥವಾ ಕಾನ್ಫಿಡಾ 5 ml 10 L ನೀರಿನಲ್ಲಿ ಬೆರೆಸಿ 30 ದಿನಗಳ ಅಥವಾ 45 ದಿನಗಳ ಅಂತರದಲ್ಲಿ 1-2 ಬಾರಿ ಸಿಂಪರಣೆ ಮಾಡಿದಲ್ಲಿ ಈ ಥ್ರಿಪ್ಸ್ ಕೀಟಗಳ ಹಾವಳಿಯನ್ನ ತಪ್ಪಿಸಿ ರೋಗದ ಹರಡುವಿಕೆಯನ್ನ ಹತೋಟಿಯಲ್ಲಿಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ನಂಜು ರೋಗವು 15-20 ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಎಲೆಗಳು ಸಂಪೂರ್ಣವಾಗಿ ಸುಟ್ಟ ರೀತಿಯಲ್ಲಿ ಕಂಡುಬಂದು ಗಿಡವು ಹಲವಾರು ಬಗೆಯ ರೂಪವನ್ನು